अंकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ಘನತೆ ವೆತ್ತ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಭಾಷಣದ ತುಳು ಅವತರಣಿಕೆಯನ್ನು ಕೇಳೋಣ. ಪ್ರೀತಿದ ಒಟ್ಟುಗುಪ್ಪನ ಜನಕುಲೆ, ನಮಸ್ಕಾರ. ಎಲ್ಪತ್ತ ಮೂಜನೆ ಪ್ರಜಾಪ್ರಭುತ್ವ ದಿನಾಚರಣೆ ದಾನಿ ಭಾರತಡು ಬೊಕ್ಕ ಪಿದಾಯ ದೇಶಡುಪ್ಪುಣ ನಿಖಿಲೆಗೆ ಮಾತ ಎನ್ನ ಉಡಲ್ ದಿಂಜಿ ಎಡ್ಡೆಪುಳು ನಂಕ್ ಮಾತ ಸಮಾನ ಆದುಪ್ಪುಣ ಭಾರತೀಯತೆ ಬಗೆಟ್ಟು ಸಂಭ್ರಮ ಪಟ್ಟೋನಿಯರೆ ಉಂದು ಒಂಜಿ ಎಡ್ಡೆ ಅವಕಾಶ. ಸಾವಿರತ ಒರ್ಮಣತ ಐವತ ಇನಿತ ದಿನ ನಮ್ಮ ಮಾತಾ ಪವಿತ್ರ ಸತ್ವ ಒಂಜಿ ಸ್ವರೂಪ ಪಡೆನು. ಆಣಿದ ದಿನ ಭಾರತ ಭಾರೀ ಮಲ್ಲ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆದು ಸ್ಥಾಪನೆ ಆಂಡು ಬೊಕ್ಕ ಐತ ಜನಕುಲಾಯಿನ ನಮ ನಮ್ಮ ಸಾಮೂಹಿಕ ದರ್ಶನ ಉಮೇದು ದಾಖಲೆ ಆಯ್ನ ಸಂವಿಧಾನನು ಜಾರಿಗೆ ಕಣತ. ನಮ್ಮ ಪ್ರಜಾಪ್ರಭುತ್ವದ ತರಾವರಿ ಬೊಕ್ಕ ಹೆಚ್ಚಿನ ಉತ್ಸಾಹ ಲೋಕದ ಇಡೀ ಮೆಚ್ಚುಗೆ ಪಡೆತನು. ಇನೇನು ವರ್ಷಲ ಗಣರಾಜ್ಯೋತ್ಸವದಾನಿ ಸಂಭ್ರಮಡು ಆಚರಣೆ ಮಲ್ಪುಣು. ಮಾಮಾರಿ ಸೀಕಿಡ್ದಾದು ಈ ವರ್ಷ ಸಂಭ್ರಮವಂತೆ ತಗ್ಗಂಡಲ ನಮ್ಮ ಮನಸ್ಸುಲು ಏಪಲದಂಚ ಬಲವಾದ ಎಪ್ಪುಣು. ಈ ಪೊರ್ತುಡು ಸ್ವರಾಜ್ಯದ ಕನತ ಬೆರಿಪತ್ತದು ಭಾರೀ ಸಾಹಸತೋಜಾಯಿನ ಬೊಕ್ಕ ಸ್ವರಾಜ್ಯಗಾದು ಪೊರುಮಿಯರೆ ಜನಕುಲೆಗೆ ಉಮೇದು ಕೊರ್ನ ಮಹಾನ್ ಸ್ವತಂತ್ರದ ಯೋಧರೇನು ನಮ ನೆನಪು ಮಲ್ತೋನುಗ. ರಡ್ಡು ದಿನೋಡು ದುಂಬು ಜನವರಿ 23ಕ್ಕೆ ನಮ ಮಾತ ಜೈ ಹಿಂದ್ ಪನ್ಪುನ ಗಟ್ಟಿದ ಅಭಿನಾದ ಲಕ್ಕಾಯಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ರೆನ 125ನೇ ವರ್ಷದ ಜನ್ಮದಿನನು ಆಚರಣೆ ಮಲ್ತದ. ಸ್ವತಂತ್ರಗಾದು ಆರು ನಾಡುನ ಬೊಕ್ಕ ಭಾರತನು ಪೆರ್ಮೆ ಪಡೆಪುನ ದೇಶವಾದು ಮಲ್ಪಡು ಪನ್ಪುನ ಆರೆನ ಮಲ್ಲ ಆಸೆ ನಮಡ ಮಾತಾ ಉಮೇದು ದಿಂಜಾವುಡು. ಸಂವಿಧಾನನು ತಯಾರು ಮಲ್ತನ ಸಂವಿಧಾನ ಕಟ್ಟುನ ಸಭೆ ಅಪಗದ ಅಲ್ಮದ ಕೆಲವು ಭಾರೀ ಪ್ರಭಾವದ ವ್ಯಕ್ತಿಲೇನು ಶೇಷ ಹೊಂದಿತ್ತದು ನಮ್ಮ ಭಾರೀ ಸುದೈವ ಅಕುಲು ನಮ್ಮ ಸ್ವತಂತ್ರ ಪರಂಬಾಟದ ನಾಯಕರಾದಿತ್ಯರು. ಭಾರೀ ವರ್ಷಲೆಡ್ದು ಬೊಕ್ಕ ಭಾರತದ ಚೇತನ ಬೊಕ್ಕ ಜಾಗೃತ ಆಯರೆ ಪತ್ತನು. ಬೊಕ್ಕ ಈ ಅಸಾಮಾನ್ಯ ಮಾನ್ಯರು ಬೊಕ್ಕ ಪಂಜನಕುಲು ಹೊಸ ಪಗೆಲು ದೇವರೆ ಉದಿಪುದ ದುಂಬತ್ತ ಸೂಚನೆ ಕೊರ್ಪುನಕುಲು ಆದಿತ್ಯರು. ಅಕುಲು ಜನಕುಲೆನ ಪರವಾದು ಪ್ರತಿಯೊಂಜಿ ವಿಧಿ ಪ್ರತಿಯೊಂಜಿ ನುಡಿಗಟ್ಟು ಬೊಕ್ಕ ಪ್ರತಿಯೊಂಜಿ ಬಡವನ ಬಗೆಟ್ಟು ಸರಿಯಾದು ಚರ್ಚೆ ಮಲ್ತೇರು. ಸುಮಾರು 3 ವರ್ಷ ಕಾಲ ಈ ತುಲಿಪು ನಡತನು. ಅಕೇರಿಗೆ ಸಂವಿಧಾನದ ಕರಡು ಕಟ್ಟುನ ಸಮಿತಿದ ಗುರುಕಾರ್ಯರಾದಿತ್ತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಕೇರಿದ ರೂಪು ತಯಾರು ಮಲ್ತೇರು. ಬೊಕ್ಕ ಅವೇ ನಮ್ಮ ಸಂವಿಧಾನ ಆಣು. ರಾಜ್ಯಾಧಿಕಾರದ ವಿವರ ಸೇರಿದು ಇತ್ತನ ಸಂವಿಧಾನದ ಪಾಠ ಭಾರಿ ಉದ್ದ ಇತ್ತನಲ ಪ್ರಸ್ತಾವನೆ ಆಯ್ತ ಮಾರ್ಗದರ್ಶನ ತತ್ವಲೇನು ಪ್ರಜಾಪ್ರಭುತ್ವ ನ್ಯಾಯ ಸ್ವತಂತ್ರ ಸಮಾನತೆ ಬೊಕ್ಕ ಸೋದರತೆನು ಸರಿಯಾದ ತಿರಿಪಾವುಂಡು. ಒಂದು ನಮ್ಮ ಗಣರಾಜ್ಯದ ಪಂಚಾಂಗ ಮೂಲಭೂತ ಹಕ್ಕುಲು ಬೊಕ್ಕ ಮೂಲಭೂತ ಹಕ್ಕುಲಿನ ಕರ್ತವ್ಯಡು ಇದೆತ ಬಿಲೆಕ್ಕೆ ನಮ್ಮ ಸಂವಿಧಾನಡು ಮುಖ್ಯ ಒತ್ತು ಕೊರ್ತುನು. ಹಕ್ಕುಲು ಬೊಕ್ಕ ಕರ್ತವ್ಯಲು ಒಂಜೇ ಪಾವಳಿದ ರಡ್ಡು ಮೋನೆಲು. ಸಂವಿಧಾನೋಡು ತೆರಿಪಾಯಿನ ಮೂಲಭೂತ ಕರ್ತವ್ಯಲೇನು ಜನಕುಲು ಪಾಲನೆ ಮಲ್ತನ ಮೂಲಭೂತ ಹಕ್ಕುಲೇನು ಅನುಭವಿಪುನ ಸರಿಯಾಯಿನ ವಾತಾವರಣ ಉಂಡಾಪುಂಡು. ರಾಷ್ಟ್ರೀಯ ಸೇವೆನು ಕೈಕದೆತೊನ್ನಂಚ ಬೀರೆರು ಲೆಪ್ಪುಕೊರ್ನಂಚ ಮೂಲಭೂತ ಕರ್ತವ್ಯನು ಕೈಸೇರುನಂಚ ನಮ್ಮ ಕೋಟಿಗಟ್ಟಲೆ ಭಾರತೀಯರು ಸ್ವಚ್ಛ ಅಭಿಯಾನ ಬೊಕ್ಕ ಕೋವಿಡ್ ಲಸಿಕೆ ಕಾರ್ಯಕ್ರಮನು ಸಾಮೂಹಿಕ ಚಲಾವಳಿ ಆದು ಬದಲು ಮಲ್ತದೇರು. ಇಂಚಿನ ಚಲವಳಿದ ಗೆಲ್ಮೆದ ಹೆಚ್ಚಿನ ಪಾಲು ನಮ್ಮ ಕರ್ತವ್ಯಗೂ ತಯಾರಾದುಪುನ ಜನಕುಲೆಗೆ ಸಂದುಂಡು. ರಾಷ್ಟ್ರೀಯ ಎಡ್ಡೆಪದ ಶಕ್ತಿಲೇನು ಗಟ್ಟಿಮುಟ್ಟು ಮಲ್ಪುನೇನು ತನುಕುಲೆನ ಎಡ್ಡೆ ಕಾರ್ಯದ ಜತೆ ಸೇರಿಗೆಡು ನಮ್ಮ ಜನ ದುಂಬರಿಪುವಿರು. ಬೊಕ್ಕ ಏಪಲದ ನಿಷ್ಠೆನು ತೋಜಾವಿರುಂದು ತಾನು ನಿಘಂಟು ತೆರಿದೆ. ಎನ್ನ ಪ್ರೀತಿದ ದೇಶಡು ವಾಸಮನ್ಪುನಕ್ಲೆ ಭಾರತದ ಸಂವಿಧಾನನು 1949 ನವಂಬರ್ 20ಕ್ಕೆ ಸಂವಿಧಾನ ಕಟ್ಟುನ ಸಭೆ ಒತ್ತೊಂದು ಜಾರಿಗೆ ಕನದಿತ್ತನು. ಬೊಕ್ಕ ನಮ ಆ ದಿನನು ಇತ್ತೆ ಸಂವಿಧಾನ ದಿನ ಆದು ಆಚರಣೆ ಮಲ್ಪುವ ಆಂಡ ಅವೇನು ರಡ್ಡು ತಿಂಗಳುಡ್ದು ಬೊಕ್ಕ ಆಚರಣೆಗೆ ಕನತನು. 1930 ಇಡೀ ಸ್ವರಾಜ್ಯ ಪಡೆಪುನ ನಿರ್ಧಾರನು ಭಾರತ ಕೈಕದೆತೊನ್ನ ದಿನನು ಆಚರಣೆ ಮಲ್ಪುನ ಲೆಕ್ಕಡು ಈ ಕ್ರಮ ಕೈಕದೆತೊನುಂಡು. 1937 ಮುಟ್ಟ ವರ್ಷಲ ಜನವರಿ 20ದ ದಿನ ಇಡೀ ಸ್ವರಾಜ್ಯ ದಿನಾಂದು ಆಚರಣೆ ಮಲ್ತೊಂದಿತ್ತನು. ಆ ದಿನ ತಾನಿಯೇ ಸಂವಿಧಾನನು ಜಾರಿಗೆ ಕನಪುನ ದಿನ ಆದು ಅಜತನು. ಮಹಾತ್ಮ ಗಾಂಧಿಯರು 1938 ಇಂಚ ಬರೆದು ಇಡೀ ಸ್ವರಾಜ್ಯದ ದಿನನು ಎಂಚ ಆಚರಣೆ ಮಲ್ಪೋಡುಂದು ಜನಕುಲೆಗೆ ಸಲಹೆ ಕೊರಿಯರು. ಆರು ಪಂಡುನ ಪಾತೆರೊಳೆನು ತಾನು ಮುಲ್ಪ ತೆರಿಪಾವೆ. ನಮ್ಮ ಉದ್ದೇಶನು ಹಿಂಸೆದಾಂತೆ ಬೊಕ್ಕ ಸತ್ಯದ ಮಾರ್ಗೊಳೆಡು ಮಾತ್ರ ಕೈಸೇರಾಯರೆ ನಮ ಬಯಕ ನೆಡ್ದಾವರ ನಮ ಆತ್ಮಸುದ್ದೋಡು ಮಾತ್ರ ಇನ್ನೇನು ಮಲ್ಪೊಳಿ ಪನ್ಪುಣೆನು ನೆಂಪುದಿಲೆ. ಅಂಚಾದು ನಮ ನಮಡ್ದು ಸಾಧ್ಯ ಆಯ್ನಾತು ರಚನಾತ್ಮಕ ಕೆಲಸ ಮಲ್ಪುಣೆಕು ಈ ದಿನನು ದೆತ್ತು ದಿಯೋಡು. ಗಾಂಧೀಜಿಯರೆನ ಸಲಹೆ ಕಾಲಾತೀತಾಂದು ಪನ್ಪುನ ಅಗತ್ಯಜ್ಜಿ. ಗಣರಾಜ್ಯ ದಿನನು ನಮ ಅವೇ ರೀತಿ ಆಚರಣೆ ಮಲ್ಪಡೊಂದು ಆರು ಬಯಕದಿತ್ತೇರು. ನಮ ಉಲಾಯಿದ ಮನಸ್ಸುಡು ತೂದು ಆತ್ಮಡು ಪಿರ ತುಳಿತುದು ನನ್ನಲಾತು ಎಡ್ಡೆ ನರಮಾಣಿ ಆವಡು ನಿಕುಲು ಪಿದಾಯಿ ದಿಟ್ಟಿಪಾಡ್ದು ಬಾಕಿದಕ್ಲೆಡ ಕೈ ಜೋಡ್ಸಾದು ಎಡ್ಡೆ ಭಾರತ ಬೊಕ್ಕ ಎಡ್ಡೆ ಲೋಕ ಕಟ್ಟಿಯರೆ ಕೊಡಿಗೆ ಕೊರಡುವುದು ಆರು ಬಯಕದಿತ್ತೇರು. ಪ್ರೀತಿದ ಒಟ್ಟುಗು ವಾಸಮನಪುಣಕ್ಲೆ ಲೋಕ ಇತ್ತೆದಾತು ಸಾಯದ ಅಗತ್ಯನು ದುಂಬು ಏ ಪೊಗುಲ ಹೊಂದು ದಿಜ್ಜಂಡು ರಡ್ಡು ವರ್ಷಲೆಡ್ದಲ ಹೆಚ್ಚ ಕಾಲೊಡ್ದು ಮನುಕುಲ ಕೊರೋನಾ ವೈರಾಣುಗು ಎದುರಾದು ನನಲ ಪೊರ್ಮೊಂದುಂಡು. ಲಕ್ಷಗಟ್ಲೆ ಜನ ಜೀವಕಲೆ ಒಂದೇರು ಬಕ್ಕ ಲೋಕದ ಪಣವದ ವ್ಯವಸ್ಥೆ ಇನಿತ ಪೆಟ್ಟಿಡ್ದು ನಡ್ಗೊಂದುಂಡು. ಲೋಕ ಈ ದುಂಬು ಏ ಪೊಗುಲ ತೂವಂದನ ಕಷ್ಟೋಲೇನು ಅನುಭವಿತದುಂಡು. ಬೊಕ್ಕ ವೈರಾಣುದ ಪೊಸ ಪೊಸ ರೂಪಳು ತೆರೆದಿರ್ತೊಂದೇ ಇತ್ತುದು ಪೊಸ ಕಷ್ಟೋಲೇನು ಒಡ್ಡೊಂದೇ ಉಂಡು. ಮನುಕುಲಕು ಉಂದೊಂಜಿ ಅಸಾಮಾನ್ಯ ಸವಾಲು ಆತುಂಡು. ಮಾತಾಕಡೆಟ್ಲ ಸುತ್ತುದುನ ಸೀಕನು ಪತ್ತುಡು ದೀಪುನ ಭಾರತಗು ನನಲಾತು ಕಠಿಣ ಆದುಪುನವು ದಾಲಾ ಮಲ್ಪಂದನಂಚ ಆತನು. ನಮ್ಮವುಳು ಜನ ಒತ್ತಡ ಹೆಚ್ಚಾದುಂಡು ಬೊಕ್ಕ ಅಭಿವೃದ್ಧಿ ಆವೊಂದುಪ್ಪುನ ದೇಶ ಆದುಪ್ಪುನ ನಮ ಈ ತೋಜಂದನ ಶಕ್ತಿದ ಎದುರು ಪೊರುಂಬೆರೆ ಭಾರೀ ಸಂಪತ್ತು ಮೂಲಭೂತ ಸತ್ವಳೆನು ಹೊಂದುದಿಜ್ಜ. ಆಂಡ ಇಂಚಿನ ಕಠಿಣ ಹೊರತುಡು ಮಾತ್ರ ಒಂಜಿ ದೇಶದ ಭಾರೀ ಶಕ್ತಿ ಪಿದಾಯಿ ಬರ್ಪುಂಡು. ಕೊರೋನಾ ವೈರಾಣದ ಎದುರು ನಮ ಭಾರೀ ಹೋರಾಟ ಮಲ್ತದಾಂದ ಪಣಿಯರೆ ತನಕ ಪೆರ್ಮೆ ಆಪುಂಡು. ಸುರೂತ ವರ್ಷಡೆ ನಮ್ಮ ಆರೋಗ್ಯ ರಕ್ಷಣದ ಮೂಲಮಟ್ಟನು ಎತ್ತರಗು ಏರಾದ. ನಮ್ಮ ಬಾಕಿದಕ್ಲೆಗ್ಲ ನಮ್ಮ ಸಹಾಯಕೈ ನೀರ್ದ. ರಡ್ಡನೇ ವರ್ಷದ ಪೊರ್ತುಗೂ ನಮ್ಮ ದೇಶೀಯ ಲಸಿಕೆನು ಬುಳೆಚಿಲು ಮಲ್ತ. ಬೊಕ್ಕ ಇತಿಹಾಸಡು ಲೋಕದ ಭಾರೀ ಮಲ್ಲ ಲಸಿಕೆ ಇಂಜೆಕ್ಷನ್ ಕೊರ್ಪುಣ ಕಾರ್ಯಕ್ರಮ ಸುರುಮಲ್ತ. ಇಂಜೆಕ್ಷನ್ ಕೊರ್ಪುಣ ಈ ಕಾರ್ಯಕ್ರಮ ನಮ್ಮ ದೇಶಡು ಭಾರೀ ರಭಸಡು ನಡತದುಂಡು. ಮಾತಾಕಡೆಟ್ಲ ಪದರ್ದನ ಸೀಕದ ಕಾಲೊಡು ನಮ್ಮ ಬಾಕಿದ ದೇಶೊಳಗೆ ಲಸಿಕೆ ಬೊಕ್ಕ ವೈದ್ಯಕೀಯ ಸಹಾಯ ಕೊರಿಯರೆ ದುಂಬು ಬೈದ. ಭಾರತದ ಈ ಕೊಡುಗೆಗೆ ಅಂತಾರಾಷ್ಟ್ರ ಸಂಸ್ಥೆಗಳು ಮೆಚ್ಚುಗೆ ತೆರಿಪಾದ. ವೈರಾಣು ಹೊಸರೂಪ ಬದಲ್ತದು ದುಂಬು ಬರನುಪ್ಪನೇಡ್ದಾವರ ದುರಾದೃಷ್ಟಡು ಕೆಲವು ಅನಿಷ್ಟಳು ಉಂಡಾಪುಂಡು. ಭಾರೀ ಕುಟುಂಬಲು ಕಂಗಾಲಾತ ಸಾಮೂಹಿಕ ಪೆಟ್ಟುಬೂರ್ನೆನು ತೆರಿಪಾಯರೆ ಶಬ್ದೊಲೆ ಇಜ್ಜಿ ಪಾಕ ಜೀವಳೆನು ಒರಿಪಾಯರೆ ಸಾಧ್ಯ ಆಣು ಪನ್ಪುಣವೇ ಸಮಾಧಾನದ ಸಂಗತಿ. ಮಾತಾಕಡೆಟು ಸುತ್ತುದನ ಸೀಕು ನನಲಾ ಪದರ್ದು ಉಪ್ಪುನೆಡ್ದಾವರ ನಮ್ಮ ಜಾಗ್ರತೆಡೇ ಉಪ್ಪಡು. ಬೊಕ್ಕ ದುಂಬತ್ತ ಜಾಗ್ರತೆನು ಕಮ್ಮಿ ಮಲ್ಪೆರಬಲ್ಲಿ ನಮ ಇಡೆಮುಟ್ಟ ಕೈಕದೆ ತನ್ನ ದುಂಬತ್ತ ಜಾಗ್ರತೆ ಕ್ರಮಳೆನು ದುಂಬರಿಪೋಡು. ಮಾಸ್ಕ್ ಪಾಡುನವು ಬೊಕ್ಕ ಶರೀರ ಅಂತರ ಪಾಲನೆ ಮಲ್ಪುನವು ಕೋವಿಡ್ ಎದುರುಗು ಅಗತ್ಯದ ಸಂಗತಿಲು. ಮಾತಾಕಡೆಟ್ಟು ಪದರ್ದನ ಕೋವಿಡ್ ಸೀಕದ ಎದುರು ಪೊರಂಬಾಟುಡು ನಮ್ಮ ವಿಜ್ಞಾನಿಲು ಬೊಕ್ಕ ಎಡೇನ ತೆರಿನಕುಳು ಸಲಹೆ ಕೊರ್ತುನ ದುಂಬತ್ತ ಜಾಗ್ರತೆಲೆನು ಪಾಲನೆ ಮಲ್ಪುನವು ಪ್ರತಿಯೊರಿಯನ ರಾಷ್ಟ್ರೀಯ ಕರ್ತವ್ಯ ಆದುಂಡು. ಈ ಸಮಸ್ಯೆ ಅಕೇರಿ ಆಪನಾಡೆ ಮುಟ್ಟ ಈ ಕರ್ತವ್ಯನು ನಮ್ಮ ತುವನುಡು. ಸಮಸ್ಯೆದ ಪೊರ್ತುಡು ಭಾರತೀಯರು ನಮ ಮಾತ ಒಂಜಿ ಕುಟುಂಬದಂಚ ಎಂಚ ಒರಿಯ ಕೊರಿ ಸಂಪರ್ಕ ಹೊಂದುದಾಂದು ನಮ ತೆರೆಯೊನ್ನಂಚ ಆತನು. ಶರೀರ ಅಂತರ ಕಾತನುಡಾಯಿನ ಪೊರ್ತೇ ನಮ ಒರಿಯ ಕೊರಿ ಕೈತಲ ಆಪನಂಚ ಮಲ್ತದನು. ವೈದ್ಯರು ನರ್ಸುಲು ಬೊಕ್ಕ ಅರೆ ವೈದ್ಯಕೀಯ ಬೇಲದಕುಲು ಕಠಿಣ ಸಿತಿಗತಿಟ್ಟು ಜಿಂಜ ಪೊರ್ತು ಬೆನೊಂದು ತನುಕುಳೆನ ಪ್ರಾಣ ಲೆಕ್ಕೋಗದೆ ತನಂದೆ ಸೀಕದಕ್ಕಲೆನ ಸೇವೆಡು ಇತ್ತೊಂದು ಸವಾಲನ್ನು ಎದುರುಸಾದೇರು. ಕೇಂದ್ರ ಬೊಕ್ಕ ರಾಜ್ಯೊಲೆನ ಮಟ್ಟೊಡು ನಾಯಕೇರು ನೀತಿ ತಯಾರು ಮಲ್ಪನಕುಲು ಆದು ತನುಕುಲೆನ ಕರ್ತವ್ಯ ಮಲ್ತದೇರು. ಇಂಚಿನ ಕ್ರಮಲೆಡ್ದಾದು ಪಣವ ವ್ಯವಸ್ಥೆ ಪಿರ ದುಂಬರಿಯುಂಡು. ಕರಿನ ವರ್ಷ ತಗ್ಗದನ ಪಣವ ವ್ಯವಸ್ಥೆ ಈ ಪಣವ ಕಾಸದ ವರ್ಷಡು ಗುಮಣಿ ಪುನಾತು ಬುಲೆಚಿಲು ಹೆಚ್ಚಮನ್ಪುಣ ಅಂದಾಜಿ ಮಲ್ತದಿತ್ತದು ಒಂದು ಎದುರು ಸಿತಿಗತಿಟ್ಟಿಲ ಭಾರತ ಹೊಂದುದನ ಉಲ್ಲಾಸ ಉಮೇದಗು ಒಂಜಿ ಸಾಕ್ಷಿ ಆತನು. ಒಂದು ಕರಿನ ವರ್ಷ ಸುರು ಮಲ್ತದನ ಆತ್ಮ ನಿರ್ಭರ ಭಾರತ ಅಭಿಯಾನದ ಗೆಲ್ಮೆನು ತೋಜಾವುಂಡು. ಪ್ರತಿಯೊಂಜಿ ಪಣವ ವಲಯನು ಸುಧಾರಿಪೆರೆ ಬೊಕ್ಕ ಅಗತ್ಯ ಬುರುಂಡ ಸಹಾಯಕೈ ಒದಗಾಯರೆ ಸರಕಾರ ಬುಡಂದೆ ಗುಮನ ಕೊರ್ತುಂಡು. ಕೃಷಿ ಬೊಕ್ಕ ಕೈಗಾರಿಕಾ ವಲಯದ ಸುಧಾರಣೆ ಹಿಡಿದು ಗುಮನಿಪುನ ಪಣವು ಸಾಧನೆ ಸಾಧ್ಯ ಆತನು. ನಮ್ಮ ರೈತರು ಅವೆಟ್ಲ ಎಲ್ಯ ಬೆನ್ನಿ ಉಪ್ಪುನ ಜವನ ರೈತರು ಬೆನ್ನಿ ಸಾಗೊಲಿನು ಉಮೇದುಡು ಮಲ್ತೊಂದುಲ್ಲೇರು ಪನ್ಪುಣವು ತನಕ ಸಂತೋಷದ ವಿಷಯ ಆತನು. ಎಲ್ಯ ಬೊಕ್ಕ ನಡು ಉದ್ಯಮಲು ಜನಕುಲೆಗು ಬೇಲೆ ಕೊರ್ಪುನೆಟ್ಟು ಬೊಕ್ಕ ಪಣವು ವ್ಯವಸ್ಥೆಗೆ ರಭಸ ಕೊರ್ಪುನೆಟ್ಟು ಮುಖ್ಯ ಪಾಲು ವಹಿಸಿದನು. ಸ್ಟಾರ್ಟಪ್ ಬಂಡ ಹೊಸ ಉದ್ಯಮ ತಾಪನೆಗೆ ಉಪ್ಪುನ ವ್ಯವಸ್ಥೆನು ಪರಿಣಾಮಕಾರಿಯಾದು ಗಲಸದು ಹೊಸ ನಾಡು ಪತ್ತುನೆಕ್ಕೆ ದುಂಬು ಬೈದನ ನಮ್ಮ ಜವನ ಉದ್ಯಮಿಲು ಗೆಲ್ಮೆದ ಹೊಸ ಆಲ್ತೆಕೋಲು ಕಟ್ಟದೇರು. ಪ್ರತಿಯೊಂಜಿ ತಿಂಗಳು ಲಕ್ಷಗಟ್ಲೆ ಡಿಜಿಟಲ್ ವ್ಯವಹಾರ ನಡೆತೊಂದಿಪ್ಪುನವು ನಮ್ಮ ದೇಶದ ಭಾರೀ ಗಟ್ಟಿಮುಟ್ಟದ ಡಿಜಿಟಲ್ಡ್ ಕಟ್ಟುನ ವ್ಯವಸ್ಥೆ ಗೆಲ್ಮೆಗು ಸಾಕ್ಷಿ ಆತನು. ನಮ್ಮ ಒಟ್ಟು ಜನಕುಲೆಡು ಉತ್ಪತ್ತಿ ಮಲ್ಪುನ ಪ್ರಾಯದಕ್ಲೆನ ಸಂಖ್ಯೆ ಹೆಚ್ಚಾತನು. ರಾಷ್ಟ್ರೀಯ ಬರವು ನೀತಿದ ಒಟ್ಟುಗೂ ಎಡ್ಡೆ ವಾತಾವರಣ ಮಲ್ತುಕೊರ್ತುನು. ಹೊಸದೇನು ನಾಡುಪತ್ತುನ ಆಯುವ ಮಿತ್ತಮಟ್ಟದ ಪಣವ ವ್ಯವಸ್ಥೆಡು ಭಾರತ ಒಂಜಿ ತಾನ ಪಡೆತನು ಪನ್ಪುಣವು ಸಂತೋಷದ ಸಂಗತಿ. ಆಂಜನಕ್ಲೆ ಬೊಕ್ಕ ಪೊಂಜನಕ್ಲೆ ಕರಿನ ವರ್ಷ ನಮ್ಮ ಗೊಬ್ಬುಲೆನ ಬಿರ್ಸೇರು ಒಲಿಂಪಿಕ್ ಪಂತೊಳೆಡು ಸಾಧನೆಲೆನು ಮಲ್ತದು ಖುಷಿ ಮೂಡಾದೇರು. ಈ ಜವನ ಚಾಂಪಿಯನ್ಲೆನ ಆತ್ಮವಿಶ್ವಾಸ ಇನಿ ಲಕ್ಷಗಟ್ಲೆ ಜನಕುಲೆಗೂ ಉಮೇದು ಆದುಂಡು. ಇಂಚಿಪದ ತಿಂಗಳುಡು ಬೇತೆ ಬೇತೆ ಕ್ಷೇತ್ರಗಳೆಡು ತನುಕುಲೆನ ಕರ್ತವ್ಯನು ಬಲವಾದು ದೆತೊಂದು ದೇಶನು ಗಟ್ಟಿಮುಟ್ಟು ಮಲ್ಪುನೇನು ತಾನು ತೂತೆ ಆಂಡಲ ತಾನು ಮೂಳು ರಡ್ಡು ಸಂಗತಿಲೇನು ಮಾತ್ರ ದುಂಬುದಿ ಒಂದುಲ್ಲೆ. ಭಾರತೀಯ ನೌಕಾಬಲವಕ್ಕ ಕೊಚ್ಚಿನ್ ನಿರ್ಮಾಣ ಸಂಸ್ಥೆದ ಶ್ರದ್ಧೆದ ಕೂಟೋಲು ದೇಶೀಯವಾದ ಇತ್ತೆದ ಮಟ್ಟದ ವಿಮಾನ ವಾಹನ ನೌಕೆ INC ವಿಕ್ರಾಂತ್ ನೌಕೆಯನ್ನು ಕಟ್ಟದನು. ಬೊಕ್ಕ ಈ ನೌಕೆ ನೌಕಾಪಟ್ಲಾಮಗೂ ಸೇರಿಯರೆ ಉಂಡು. ಇಂಚಿನ ಇತ್ತೆದ ಮಟ್ಟದ ಮಿಲಿಟರಿ ವ್ಯವಸ್ಥೆಲೆದಾದ ಭಾರತ ಇತ್ತೆ ಲೋಕದ ಮುಖ್ಯ ನೌಕಾಬಲ ಹೊಂದುದನ ದೇಶದ ಸಾಲಗೂ ಸೇರಿದನು. ರಕ್ಷಣಾ ಕ್ಷೇತ್ರಡು ಸ್ವಂತಕಾರಡು ಉಂತುನಂಚ ಉಂದೊಂಜಿ ಮನಸ್ಸು ಮುಟ್ಟುನ ಉದಾಹರಣೆ, ನನೊಂಜಿ ಹೃದಯಗೂ ಮುಟ್ಟುನ ಸಂಗತಿನು ತಾನು ತುಯ್ಯೆ. ಹರಿಯಾಣದ ಭಿವಾನಿ ಜಿಲ್ಲೆದ ಸೂಯಿ ಪನ್ಪನ ಹಳ್ಳಿಡು ಆ ಹಳ್ಳಿದ ಕೆಲವು ಗೇನ ಇತ್ತಿನ ಜನಕುಲು ಹಳ್ಳಿನ ಸ್ವಂತ ಉಮೇದದ ಯೋಜನೆ ದಡಿಟು ಬದಲಾವಣೆ ಮಲ್ತದೇರು. ತನುಕುಲೆನ ಹಳ್ಳಿ ಅತ್ತಿನ ಸ್ವಂತ ಊರದ ಬಗೆಟು ಪ್ರೀತಿ ಬೊಕ್ಕ ಕೃತಜ್ಞತೆ ತೋಜಾವುನ ಈ ಉದಾಹರಣೆ ಮಾತೆರ್ಲ ಅಂಚೆನೇ ಮಲ್ಪುನಂಚ ಉಂಡು. ಕೃತಜ್ಞ ಜನಕುಲೆನ ಹೃದಯಡು ಸ್ವಂತ ಊರದ ಬಗೆಟು ಬದುಕು ಇಡೀ ಮೋಕೆ ಒಕ್ಕ ಪವಿತ್ರ ಮನಸ್ಸು ಉಂಡೇ ಉಂಡು. ಒಂಜಿ ಹೊಸ ಭಾರತ ಗಟ್ಟಿಮುಟ್ಟದ ಭಾರತ ಶಕ್ತಿದ ಭಾರತ ಪಿದಾಯಿ ಬರೊಂದುಂಡು ಪನ್ಪುನ ಎನ್ನ ನಂಬಿಕೆನು ಈ ಉದಾಹರಣೆ ಗಟ್ಟಿಮಲ್ತದನು. ಈ ಉದಾಹರಣೆಡ್ದು ಉಮೇದುದೆ ತೊಂದು ಬೇತೆ ಕಡೆತ ಜನಕುಲ್ಲ ತನುಕುಲೆನ ಹಳ್ಳಿಲು ಬೊಕ್ಕ ನಗರಳೆನ ಬುಲೆಚಿಲುಗು ಕೊಡಿಗೆ ಕೊರ್ಪೆರೆಂದು ತಾನು ನಿಘಂಟುಡು ತೆರಿದೆ. ಈ ನಿಲೆಟ್ಟು ತಾನು ವೈಯಕ್ತಿಕ ಅನುಭವ ಒಂಜೆನು ನಿಕ್ಲೆನ ಒಟ್ಟುಗು ಪಟ್ಟೊನಿಯರೆ ಬಯಕುವೆ. ಕರಿನ ವರ್ಷದ ಜೂನು ತಿಂಗಳುಡು ಎನ್ನ ಜನ್ಮಜಾಗೆ ಆಯ್ನ ಕಾನ್ಪುರ ಬಿಹಾರ್ ಜಿಲ್ಲೆದ ಪರಂ ಹಳ್ಳಿಗೂ ಭೇಟಿ ಕೊರ್ಪಣ ಎಡ್ಡೆ ಯೋಗ ತನ್ನವು ಆದಿತ್ತುಂಡು. ಆಡೆಗು ಮುಟ್ಟುನೆಡ್ದು ಬೊಕ್ಕ ಎನ್ನ ಹಳ್ಳಿದ ಪವಿತ್ರ ಭೂಮಿಗೂ ಮರ್ಯಾದಿ ತಿರಿಪಾವುಡು ಪನ್ಪುನ ಮನಸ್ಸು ತನ್ನಡ ನಿಜವಾದಲ ಮಿತ್ತು ಬತ್ತುಂಡು. ಬೊಕ್ಕ ತಾನು ಅಲ್ತ ಮಣ್ಣನು ಎನ್ನ ಅಣೆಕು ಮೆತ್ತಾವಂಡೆ. ದಾಯಪಂಡ ಎನ್ನ ಹಳ್ಳಿದ ಆಶೀರ್ವಾದೊಡ್ದೇ ರಾಷ್ಟ್ರಪತಿ ಭವನನು ಮುಟ್ಟುನವು ಎಂಕು ಸಾಧ್ಯ ಅಂಡು. ಲೋಕಡು ತಾನು ಓಲೇ ಉಪ್ಪಡು ಎನ್ನ ಹಳ್ಳಿ ಬೊಕ್ಕ ಎನ್ನ ದೇಶ ಎನ್ನ ಹೃದಯಡು ನಿಲೆವೂರ್ದು ಉಪ್ಪುಂಡು. ಕಠಿಣ ಪುಣೆಪಾಟಿಗೆ ಬೊಕ್ಕ ಬದುಕಡು ಗೆಲ್ಮೆ ಪಡೆಯಿನಕುಳು ತನುಕುಲೆನ ಬೇರುಳು ಹಳ್ಳಿ ಪೇಂಟೆ ಅತ್ತನ ನಗರನು ಏಪಲ ನೆಂಪುಡು ದಿವಡುಂದು ತಾನು ಭಾರತದ ಜನಕುಲೆಡ ಕೇಂದ್ರನುವೆ. ನಿಖಿಲು ಮಾತ ನಿಖಿಲೆನ ಜನ್ಮ ಜಾಗೆ ಬೊಕ್ಕ ನಿಖಿಲೆನ ದೇಶಗಾದು ನಿಖಿಲೆಡ್ದು ಓ ಮಾತ ಸೇವೆ ಸಾಧ್ಯನ ಅವೆನು ಮಲ್ಪೋಡು. ಭಾರತದ ಗೆಲ್ಮೆದ ಜನಕುಳು ತನುಕುಲೆನ ಜನ್ಮಸ್ಥಳದ ಅಭಿವೃದ್ಧಿಗೆ ಪ್ರಾಮಾಣಿಕವಾದ ಪುಣೆಂಡ ಅಂಚಿನ ಊರುದ ಅಭಿವೃದ್ಧಿದ ಫಲವಾದ ಇಡೀ ದೇಶಗೂ ಪ್ರಯೋಜನ ಆಪಣು. ಪ್ರೀತಿದ ಒಟ್ಟುಗುಪ್ಪನ ಜನಕುಲೆ ಇನಿ ನಮ್ಮ ಯೋಧೆರು ಬೊಕ್ಕ ಭದ್ರತೆದ ವೇಳದಕುಲು ರಾಷ್ಟ್ರ ಪೆರ್ಮೆದ ಪರಂಪರೆನು ದುಂಬರಿತೊಂದು ಉಳ್ಳೇರು. ತನುಕುಲೆನ ಕುಟುಂಬೊಡ್ದು ಭಾರೀ ದೂರದ ಹಿಮಾಲಯದ ತಡೆವಣಿಯರೆ ತೀರಂದನ ಚಳ್ಳಿಟ್ಟು ಬೊಕ್ಕ ಪೊಯ್ಯ ಭೂಮಿದ ಸುಡುದೊಂಬುಡು ಆಕುಲು ಅಪ್ಪೆ ಭೂಮಿನ ಕಾತೊಂದುಳ್ಳೇರು. ನಮ್ಮ ಗಡಿಕಲೆನ ಭದ್ರತೆಗಾದು ಏಪಲ ಎಚ್ಚರಿಗೆಡು ಉಪ್ಪುನ ಅತ್ಯಾರ ಪಟ್ಲಮುಲು ಬೊಕ್ಕ ದೇಶದ ಉಲಾಯಿ ಉಲಾಯದ ಭದ್ರತೆ ಕಾತುಂದುಪ್ಪುನ ಪೊಲೀಸ್ ವೇಲೆದಕ್ಲೆಡ್ದು ಅಕ್ಲೆನ ಒಟ್ಟುಗು ವಾಸಮಲ್ಪುನ ಜನಕುಲು ಭದ್ರತೆಡು ಬದುಕೊಂದುಳ್ಳೇರು. ಒರಿ ಸಾಹಸದ ಯೋಧೆ ಕರ್ತವ್ಯಡುಪ್ಪುನಗ ತೀರಂಡ ಇಡೀ ದೇಶ ದುಕ್ಕೊಡುಪ್ಪುಂಡು. ಕರಿನ ತಿಂಗಳು ಒಂಜಿ ಬೋಡ್ಚಾಂದಿ ಅವಗಡೊಡು ದೇಶದ ಭಾರೀ ಸಾಹಸದ ಸೈನ್ಯಾಧಿಕಾರಿಲೆಡು ಒರಿ ಆದಿತ್ತನ ಜನರಲ್ ಬಿಪಿನ್ ರಾವತ್ ಬೊಕ್ಕ ಆರೆನ ಬಡಿದಿ ಬೊಕ್ಕ ಬೇತೆ ಪಾಕ ಜನ ಯೋಧರೆನು ನಮ ಕಳೆವೊಂಡ. ಈ ದುರಂತೊಡ್ದು ಇಡೀ ದೇಶ ದುಕ್ಕೊಡು ಮುರ್ಕುಂಡು. ದೇಶಭಕ್ತಿ ಜನಕುಲೆಡ ಕರ್ತವ್ಯ ಗೇನನು ಬಲಮಲ್ಪುಂಡು. ನಿಖಿಲು ಒರಿ ವೈದ್ಯೆ ಅತ್ತಂಡ ಒರಿ ವಕೀಲೆ ಒರಿ ಅಂಗಡಿ ಯಜಮಾನೆ ಅತ್ತಂಡ ಆಫೀಸ್ ಬೇಲೆದಾಯೇ ನಿರ್ಮಲ ವ್ಯವಸ್ಥೆಡು ಬೇಲೆ ಮಲ್ಪುನಾಯೇ ಒರಿ ಕಾರ್ಮಿಕೆ ಏರೇ ಆವಡು ನಿಖಿಲನ ಕರ್ತವ್ಯನು ಪೊರ್ಲಗಂಟುಡು ಬೊಕ್ಕ ಎಡ್ಡೆ ರೀತಿಡು ತೋಣವು ದೇಶಗು ನಿಖಿಲು ಸಂದಾವನ ಮಲ್ಲ ಕೊಡಿಗೆ ಆದುಂಡು. ಅತ್ಯಾರ ಪಟ್ಲಮುಳೆನ ಮಿತ್ತಮಟ್ಟದ ದಳಪತಿ ಆದುಪ್ಪುನ ತನಕು ಅತ್ಯಾರ ಪಟ್ಲಮುಳೆಡು ಪೊಂಜಲನ ಗಟ್ಟಿಮುಟ್ಟುಗಾದು ಈ ವರ್ಷ ಪರ್ವಕಾಲದ ವರ್ಷ ಆದುಂಡುಂದು ಗುಮನಗು ದೆತೊನಿಯರೆ ಸಂತೋಷ ಆತನು. ಸೈನಿಕ ಶಾಲೆಲು ಬೊಕ್ಕ ಪ್ರತಿಷ್ಠೆದ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಡ್ದು ಪಾಸಾದು ಪೊಂಜನಕುಲು ಪಿದಾಯಿ ಬರ್ಪುನೆಡ್ದವರ ಅತ್ಯಾರು ಪಟ್ಲಮುಳೆನ ಚಾತುರ್ಪುದ ಮಾರ್ಗನು ಗಟ್ಟಿಮುಟ್ಟು ಮಲ್ತೊಂದುಂಡು. ಭವಿಷ್ಯದ ಸವಾಲಿನ ಎದುರುಸಾಯರೆ ಭಾರತ ಇತ್ತೆ ಎಡ್ಡೆ ಸ್ಥಿತಿಟು ಉಂಡು ಪನ್ಪುನ ವಿಶ್ವಾಸ ತನ್ಕೊಂಡು. 21ನೇ ಶತಮಾನ ಪರಿಸರ ಬದಲಾವಣೆದ ಯುಗ ಅದು ಬದಲಾವೊಂದುಂಡು. ವೈಯಕ್ತಿಕ ವಿಚಾರಡು ನಮ್ಮಕುಲು ಗಾಂಧೀಜಿಯರನ ವಿಚಾರಳೆನು ನೆಂಪು ಮಲ್ತನೊಳಿ. ಬೊಕ್ಕ ನಮ್ಮ ಸುತ್ತುದ ಲೋಕದ ಬದಲಾವಣೆಗೂ ಸಾಯ ಆವಳಿ. ಭಾರತ ಇಡೀ ಲೋಕನು ಒಂಜಿ ಕುಟುಂಬಾಂದು ಲೆಕ್ಕೊಗು ಏಪೊಗುಲ ದೆತೊಂದುಂಡು. ಈ ಸಾರ್ವತ್ರಿಕ ಸೋದರತೆದ ಮನಸ್ಸಿಡ್ದು ಉಮೇದು ಪಡೆದು ನಮ್ಮ ದೇಶ ಬೊಕ್ಕ ಇಡೀ ಲೋಕದ ಸಮುದಾಯ ಒಂಜಿ ಹೆಚ್ಚ ಸಮಾನತೆದ ಬೊಕ್ಕ ಏಳಿಗೆದ ರಾಷ್ಟ್ರ ಆದು ದುಂಬರಿಯುಂಡು ತಾನು ನಿಘಂಟುಡು ತೆರೆಯೊಂದೆ. ಎನ್ನ ಪ್ರೀತಿದ ದೇಶೋಡು ವಾಸಮನ್ಪುನಕಲೆ ಈ ವರ್ಷ ಭಾರತಗು ಸ್ವತಂತ್ರ ಬತ್ತುದು 75 ವರ್ಷ ಕರಿವುಂಡು. ಬೊಕ್ಕ ಆಯ್ತ ಒಟ್ಟುಗು ದೇಶ ಒಂಜಿ ಹೊಸ ಮೈಲುಕಲ್ಲು ಕಡಪುಂಡು. ಈ ಸಂದರ್ಭನು ನಮ ಆಜಾದಿಕ ಅಮೃತ ಮಹೋತ್ಸವ ಸ್ವತಂತ್ರದ ಅಮೃತ ಮಹೋತ್ಸವ ಆದ ಆಚರಣೆ ಮಲ್ಪುವ. ಈ ಮಹತ್ವದ ವರ್ಷದ ನೆಂಪುಗಾದು ದಿವಣ್ಣ ಪಾಕ ಕಾರ್ಯಕ್ರಮಳೆಡು ನಮ್ಮ ಜನಕುಲು ಅವೆಟ್ಲ ಜವನ ಜವಂದಿಯರು ಉಮೇದುಡು ಪಾಲುದೆತೊನ್ನವು ಸಂತೋಷದ ವಿಷಯ.

ಅದೀಗ ಅದರಲ್ಲೇ ಮಾಡಬೇಕು, ಮತ್ತೆ ಜನ ಸಿಕ್ಕುದಿಲ್ಲಲ್ಲ, ನಾವು ಯಂತ್ರದ ಸಹಾಯದಲ್ಲೇ ಮಾಡಬೇಕಾಗ್ತದೆ. ಸಣ್ಣ ಸಣ್ಣ ಟೀಲರ್ ಉಪಯೋಗಿಸಬಹುದು. ಆದ್ರೆ ಈ ಸಲ ಒಂದು ನಡ್ಲಿಕ್ಕೆ ಒಂದು ಮಿಷನ್ ಬಂದೆ, ಒಳ್ಳೆ ಲೈಕ್ ಬಂದಿದೆ, ಸಣ್ಣ ಮಿಷನ್ ಅಲ್ಲಿ ಒಳ್ಳೆ ಲೈಕ್ ನಟ್ಟಿದ್ದಾರೆ. ಅದು ಎಲ್ಲಿಂದ ತರಿಸಿದ್ ನೀವು? ಅದು ನಮ್ಮ ರಘು ಮಧ್ಯಸ್ಥರ ಅಂತ ಅವರೊಬ್ರು ಡೀಲರ್ ಇದ್ದಾರೆ, ಅವರು ಇಲ್ಲೆಲ್ಲ ಹೆಚ್ಚಿನಾಗಿ ಅವರದೇ ಒಂದು ಯಂತ್ರ ತರಿಸ್ತಾರೆ, ಅವರು ಅವರೇ ಮಾಡಿ ಕೊಟ್ಟಿದ್ದಾರೆ. ಹೇಗೆ ಅದು ಗಂಟೆಗೆಲ್ಲ? ಗಂಟೆಗೆ 500 ರೂಪಾಯಿ ಅಂದ್ರೆ ಇದು ಅಗೆ ತಸಿ ಬೇರೆ ರೇಟು, ಇದಕ್ಕೆ ಮಿಷನ್ಗೆ 500 ರೂಪಾಯಿ. ನೀವೇ ಅಗೆ ರೆಡಿ ಮಾಡ್ಕೋಬೇಕಾ? ಅವ್ರು ಮಾಡಿಕೊಡ್ತಾರೆ, ಅದಕ್ಕೆ ಬೇರೆ ರೇಟ್ ಕೊಡ್ಬೇಕು, ದರ ಕೊಡ್ಬೇಕು. ಇದಕ್ಕೆ ಗಂಟೆಗೆ ಮಿಷಿನ್ಗೆ 500 ರೂಪಾಯಿ. ಅದು 1 ಎಕರೆಗೆಲ್ಲ ನಾಟಿ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ನಮ್ಮ 10ನೇ ಗದ್ದೆಗೆ 20 ನಿಮಿಷ ಆಗಿದೆ. 20 ನಿಮಿಷ ಸಾಮಾನ್ಯ 1 ಎಕರೆಗೆ 1 ಗಂಟೆ 1 ಗಂಟೆ 20 ನಿಮಿಷ. ದೊಡ್ಡ ಗದ್ದೆ ಬೇಗ ಆಗ್ತದೆ, ಸಣ್ಣ ಗದ್ದೆ ಹೌದು, ಸಣ್ಣ ಗದ್ದೆ ಸ್ವಲ್ಪ ಇದಾಗ್ತದಲ್ಲ, ದೊಡ್ಡ ಗದ್ದೆಗಾದ್ರೆ ಬೇಗ ಆಗ್ತದೆ. ದೊಡ್ಡ ತುಂಬಾ ಬೇಸಾಯ ಇದ್ದವರಿಗೆ ಕೃಷಿ ಅದು ಯಂತ್ರಗೆ ತುಂಬಾ ಉಪಯೋಗವೇ. ಈಗ ಕೆಸರು ಗದ್ದೆ ಮಾಡಿ ಕೂಲಿ ಆಳುಗಳಿಂದ ನಾಟಿ ಮಾಡುವುದಿದ್ರು ಒಂದು ರೀತಿಯಲ್ಲಿ ಮಾಡಬಹುದು ಕೆಸರು ಗದ್ದೆ ಮಾಡುವಂತದ್ದು. ಈ ಮೆಷಿನ್ ಅಲ್ಲಿ ನಾಟಿ ಮಾಡಬೇಕಿದ್ರೆ ಭೂಮಿ ಸಿದ್ಧತೆ ಎಲ್ಲ ಹೇಗೆ ಮಾಡುವಂತದ್ದು? ಫಸ್ಟ್ ಗೆ ನಾವು ಸಿದ್ಧತೆ ಮಾಡಿ ನೀರು ಕಟ್ಟಿಡ್ಬೇಕು. ನೀರ್ ಕಟ್ಟಿಡ್ಬೇಕು, ಅದು ಮತ್ತೆ ಯಾವಾಗ ಯಂತ್ರ ಬರ್ತದೆ ಆಗ ಆ ದಿವಸ ಮುಂಚಿನ ಸೊನ್ನೆ ನೀರ್ ಕಡ್ದಿಡ್ತೇವೆ, ಅಂದ್ರೆ ಅದು ಸಮ ಎಲ್ಲ ಕ್ಲಿಯರ್ ಆಗಿ ಒಣಗಿದಾಗಿರ್ಬೇಕು. ನೀರು ಪಸೆ ಜಾಸ್ತಿ ಇದ್ರೆ ಸಾಕು, ನಿಲ್ಬಾರ್ದು, ಅದು ಸಣ್ಣ ಸಣ್ಣ ಆಗಿ ಎಲ್ಲ ಅದು ಮುಳುಗಿ ಹೋಗ್ತದೆ. ಹಾಗೆ ಮಾಡುದೆಲ್ಲ ಹೇಗೆ? ಚಾಪೆನೇಜಿ ಸ್ವಲ್ಪ ಹೇಳಿ, ಚಾಪೆನೇಜಿ ಹೇಗೆ ಮಾಡ್ತೀರಿ? ಚಾಪೆ ನೇಜಿ ಅಂದ್ರೆ ಅವರು ಬಂದು ಮಣ್ಣನ್ನು ಗಾಳಿಸಿ ಒಂದು ಟ್ರೇಗೆ ಹಾಕಿ ಅದರ ಮೇಲೆ ಬೀಜ ಹಾಕಿ ಹುಲ್ಲು ಮುಚ್ಚಿ ಇಡ್ತಾರೆ. ಇಲ್ಲೆಲ್ಲ MO4 ಇರುವಂತದ? MO4 ಅದಕ್ಕೆ ಬೀಜ ಹಾಕಿ ಎಷ್ಟು ದಿವಸ ತೆಗಿತಾರೆ? 12 ದಿವಸ. ಅಲ್ಲ, ಬೀಜ ಹಾಕಿ ಅದೊಂದು ಸ್ವಲ್ಪ ಬೆದೆ ಬರುವಾಗ ಅದ್ರ ಪೇಪರ್ ಮುಚ್ಚಿದಾಗ ತೆಗಿತಾರೆ, ಮತ್ತೆ ಅದು ನಾವು ನಾಟಿ ಮಾಡುವಾಗ ಒಂದು 18 ದಿವಸ ಅಷ್ಟೇ. ಸರಿ, ಈಗ ಉಳುಮೆ ಮಾಡಿ ಮಿಷಿನ್ ಅಲ್ಲಿ ನಾಟಿ ಮಾಡಿದ್ವಿ, ನಂತರ ಏನೇನು ಮಾಡಬೇಕು? ನಂತರ ನಾವು ಕಳೆ ಕೀಳ್ಬೇಕು. ಕಳೆ ಅಂದ್ರೆ ಈಗ ವೀಡರ್ ಓಡಿಸ್ತಾರೆ, ನಾವು ವೀಡರ್ ಓಡಿಸೋದಿಲ್ಲ, ನಾವೇ ಸ್ವತಃ ನಾವು ಗೆದ್ದೆಗೆ ಇಳಿದು ನಾವು ಕಳೆ ತೆಗಿತೇವೆ. ವೀಡರ್ ಓಡಿಸಿದ್ರೆ ಏನು ಉಪಯೋಗ? ವೀಡರ್ ಓಡಿಸಿದ್ರೆ ಸ್ವಲ್ಪ ಜನದ ಕೂಲಿ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ, ಜನ ಸಿಗುದಿಲ್ಲಲ್ಲ. ನಾವು ಅದ್ರ ಬದಿ ಬದಿಯಲ್ಲಿ ನಾವು ಪುನಃ ಮಾಡ್ಲೇಬೇಕು, ಹೆಂಗಸರು ಹೋಗ್ಲೇಬೇಕು ಗದ್ದೆಗೆ. ಅದಕ್ಕಿಂತ ನಾವು ನಮ್ ಸ್ವಲ್ಪ ಜಮೀನು ನಾವೇ ತೆಕ್ಕೊಳ್ತೇವೆ, ನಾವು ಆ ವೀಡರ್ ಎಲ್ಲ ಓಡಿಸೋದಿಲ್ಲ. ಆಮೇಲೆ ಗೊಬ್ಬರ ಏನೇನು ಕೊಡ್ತೇವೆ? ಗೊಬ್ಬರ ನಾವು ಹಟ್ಟಿ ಗೊಬ್ಬರ, ಮತ್ತೆ ನಾವು ಗೊಬ್ಬರ ಹಾಕುದಿಲ್ಲ, ಎಲ್ಲಾದ್ರೂ 1 ಕೆಜಿ ಸುಪಲ್ ಹಾಕ್ತಾರೆ ಅಷ್ಟೇ, ಮತ್ತೆ ನಾವು ಹಾಕುದಿಲ್ಲ. 2 ಕೆಜಿ 1 ಎಕರೆಗೆ 1 ಗದ್ದೆ 1/10 ಗದ್ದೆಗೆ ಅಷ್ಟೇ. ಮತ್ತೆ ನಾವು ಜಾಸ್ತಿ 1/10 ಗದ್ದೆ ಅಂದ್ರೆ 1/10 ಭಾಗ. ಹೌದು, 1/10 ಭಾಗ. ನಾವು ಮತ್ತೆ 10 ಗುಂಟೆ ಅಂತ ಗೊತ್ತಿಲ್ಲ ಅದು. ನಾವು ಮತ್ತೆ ರಾಸಾಯನಿಕ ಗೊಬ್ಬರ ಕಮ್ಮಿ. ಈಗ ಹಟ್ಟಿ ಗೊಬ್ಬರ ಹಾಕಿದ್ರು ಕೂಡ ಒಳ್ಳೆ ಇಳುವರಿ ಸಿಗ್ತದೆ, ಒಳ್ಳೆ ಇಳುವರಿ ಸಿಗ್ತದೆ. ಆಮೇಲೆ ಈಗ ಬೆಂಕಿ ರೋಗವೋ ಅಥವಾ ಕಾಂಡ ಕುರಿಯೋ ಹುಳದ ಸಮಸ್ಯೆ ಎಲ್ಲ ಬರ್ತದ? ಅಲ್ಲ, ನಮ್ಮ ಈ ಬದಿಯಲ್ಲಿ ಇಲ್ಲಪ್ಪ. ಇಲ್ಲ ಇಲ್ಲ, ಭತ್ತದ ಬೆಳೆಯುವಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತದೆ, ಈ ಪ್ರದೇಶದಲ್ಲಿ ಇಲ್ಲ. ಅದು ಬೆಂಕಿ ನವಿಲಿನ ಕಾಟ ಬಿಟ್ಟರೆ ಬೇರೆ ಸಮಸ್ಯೆ? ನವಿಲು ತುಂಬಾ ಕಾಟ, ಭತ್ತ ಗೊನೆ ಆದ್ಮೇಲೆ ಅದು ಸೈಡ್ ಸೈಡ್ ಅಲ್ಲ ಅವರಿಗೆ, ನವಿಲು ತಿಂದು ಉಳಿದ್ ನಿಮ್ಗೆ. ಹೌದೌದು. ಆಮೇಲೆ ಈಗ ಭತ್ತದ ಕೃಷಿಯಲ್ಲೇ ನೀವು ತೋಟವನ್ನು ಕೂಡ ಮಾಡ್ತಾ ಇದ್ರಿ, ಅಡಿಕೆ ಇದೆ, ತೆಂಗು ಎಲ್ಲವನ್ನು ಹಾಕೊಂಡಿದ್ರಿ? ಅಡಿಕೆ, ತೆಂಗು, ಜಾಯಿಕಾಯಿ, ಬುಷ್ ಪೆಪ್ಪರ್ ಎಲ್ಲ ಇದೆ. ಈಗ ಕಾಳು ಮೆಣಸಿನ ಬಳ್ಳಿ ಬಿಡುದಕ್ಕೂ ಬುಷ್ ಪೆಪ್ಪರ್ ಏನ್ ವ್ಯತ್ಯಾಸ? ಕಾಳೆ ಬಳ್ಳಿನ ಅದು ಕೊಯ್ಲಿ ಕಷ್ಟ ಅಲ್ಲ, ಇದು ನಮ್ಗೆ ನೆಲದಲ್ಲೇ ಆಗ್ತದೆ. ಬೇಕಾದ್ರೆ ನಾವು ಚಪ್ಪರ್ ಹಾಕೊಂಡ್ರೆ ಲೈಕ್ ಆಗ್ತದೆ, ಚಪ್ಪರ್ ಹಾಕಿದ್ರು 1 ಗಿಡದಲ್ಲಿ ಹೆಚ್ಚು ಕಮ್ಮಿ ಒಂದು 1 ಕೆಜಿ ತನಕ ತೆಗಿಬಹುದು. ಒಂದು ಬುಡದಲ್ಲಿ 1 ಕಿಲೋ ತೆಗಿಬಹುದು? ತೆಗಿಬಹುದು. ಅದು ಸ್ವಲ್ಪ ಚಪ್ಪರ್ ಹಾಕಿ ಮೇಲಿಟ್ರೆ ಅದು ಮಲ್ಲಿಗೆ ಬಿಡದ ಹಾಗೆ ಅದಕ್ಕೂ ಚಪ್ಪರ ಮಾಡ್ಲಿಕ್ಕೆ ಉಂಟು ಅಥವಾ ನೆಲದಲ್ಲಿ ಬಿಡಬಹುದು? ಅಲ್ಲ, ಚಪ್ಪರ ಮಾಡಿದ್ರೆ ಒಳ್ಳೇದಾಗ್ತದೆ. ನಾನು ಚಪ್ಪರ ಮಾಡ್ತಿದ್ದೆ, ಈಗ ಒಂದು ವರ್ಷ ಆಯ್ತು, ಈಗ ಮಾಡ್ಲಿಲ್ಲ, ಅದು ಬಿದ್ದು ಹೋಯ್ತು, ಆಮೇಲೆ ಮಾಡ್ಲಿಲ್ಲ. ಅದು ಮಾಡಿದ್ರೆ ತುಂಬಾ ಕರ ತುಂಬಾ ಬಿಡ್ತದೆ, ಅಂದ್ರೆ ಹಾಳಾಗುದಿಲ್ಲ, ಅಂಚೂ ನೆಲತಾಗಿ ಎಲ್ಲ ಹಾಳಾಗುದಿಲ್ಲ. ಈ ಕಾಳು ಮೆಣಸಿಗೆ ಅಥವಾ ಒಳ್ಳೆ ಮೆಣಸಿಗೆ ಏನೇನು ಗೊಬ್ಬರ ಕೊಡ್ತೀರಿ ನೀವು? ನಾವು ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕ್ತೇವೆ ಒಂಚೂರು ಅಷ್ಟೇ, ಮತ್ತೆ ಹಾಕುದಿಲ್ಲ. ಮತ್ತೆ ಹಟ್ಟಿ ಗೊಬ್ಬರ ಮಾತ್ರ, ಮತ್ತೆಂತ ಹಾಕುದಿಲ್ಲ, ಮತ್ತೇನು ಬೇಡ ಅದಕ್ಕೆ. ಇದಕ್ಕೆ ನೀರೆಲ್ಲ? ನೀರು ನಾವು ತೋಟಕ್ಕೆ ಬಿಡುವಾಗ ಒಂಚೂರು ಹಾಕ್ತೇವೆ ಅಷ್ಟೇ. ತೋಟದ ಒಳಗಡೆ ಉಂಟಾ ಅಥವಾ ಪ್ರತ್ಯೇಕವಾಗಿ ಉಂಟು? ತೋಟದ ಒಳಗೆ ತಂಪಬೇಕು ಸ್ವಲ್ಪ, ಅದಕ್ಕೆ ತುಂಬಾ ಬಿಸಿಲಾಗುವುದಿಲ್ಲ, ತಂಪಿದ ಲೈಕ್ ಆಗ್ತದೆ. ಆಮೇಲೆ ಈಗ ಜಾಯಿಕಾಯಿ ಬಗ್ಗೆ ಹೇಳಿ. ಜಾಯಿಕಾಯಿ ನಟ್ಟು ಸುಮಾರು ವರ್ಷ ಆಯ್ತು. ಅಂದ್ರೆ ಕಸಿ ಗಿಡವೋ ಅಥವಾ ಬೀಜದಿಂದ ಬೆಳೆದಿದ್ದು? ಅದು ಶಿವಮೊಗ್ಗದಿಂದ ತಂದದು. ಕಸಿ ಗಿಡವದು? ಹಾ, ಕಸಿ ಗಿಡ. ಅಲ್ಲಿ ಅದರಲ್ಲಿ ಕೆಲವು ಗಿಡ ಗಂಡು ಹೆಣ್ಣು ಇರ್ತದೆ, ಕೆಲವು ಎಲ್ಲ ಗಿಡದಲ್ಲಿ ಆಗುದಿಲ್ಲ. ನಮ್ದು 5-4 ಗಿಡದಲ್ಲಿ ಆಗಿದೆ. ಈಗ 1 ಗಿಡದಲ್ಲಿ ಈ ಸಲ ಅಂತೂ ತುಂಬಾ ಆಗಿದೆ, ನೂರಿಂದ 150-200 ಗಾಯಿ ಆಗ್ಬೋದು. ಒಳ್ಳೆ ಹಿಡಿದಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹಣ್ಣಾಗುವಂತದ್ದು. ಹೌದು, ಮಳೆಗಾಲ ಹಣ್ಣಾಗುದು. ಆದ್ರೆ ಸ್ವಲ್ಪ ಈ ಸಲ ಸ್ವಲ್ಪ ಬೇಗ ಬಿಟ್ಟಿದೆ ಅಪ್ಪ. ಅಂದ್ರೆ ಮಳೆ ಬರೋ ಮುಂಚೆ ನಮ್ಗೆ ಅದು ಕೈಗೆ ಸಿಗ್ತದೆ ಈಗ. ಅಂದ್ರೆ ಮಳೆ ಬಂದ್ಮೇಲೆ ನಮ್ಗೆ ಅದನ್ನು ಒಣಸ್ಲಿಕ್ಕೆಲ್ಲ ಕಷ್ಟ ಆಗ್ತದೆ, ಅದು ಬಿದ್ದು ಹೋದ ಗೊತ್ತಾಗುದಿಲ್ಲ. ಇದಾದ್ರೆ ಈ ಸಲ ನಮ್ಗೆ ಬೇಗ ಸಿಗ್ಬಹುದು. ಒಂದು 2 ತಿಂಗಳಲ್ಲಿ ನಮ್ಗೆ ಕೊಯ್ಲು ಮಾಡಬಹುದು. ಈಗ ಜಾಯಿ ಕಾಯಿ ಮತ್ತು ಜಾಪತ್ರೆ ಎರಡನ್ನು ಕೂಡ ನೀವು ಸಂಗ್ರಹಿಸ್ತೀರಿ? ಹೌದೌದು. ಎಲ್ಲಿ ಮಾರಾಟ ಮಾಡುದಿಲ್ಲ? ನಾವು ಇಷ್ಟಕ್ಕೆ ಮಾರಾಟ ಮಾಡ್ಲಿಲ್ಲ. ಏನ್ ಮಾಡ್ಬೇಕು ಅಂತಿದ್ರಿ ಇದನ್ನ? ಅದನ್ನ ನೋಡಿ ಯಾರಿಗಾದ್ರೂ ಕೊಡುದು ಅಷ್ಟೇ. ಅದನ್ನ ಏನು ಮಾಡೋದು, ಮತ್ತೆ ನೋಡ್ಬೇಕು ಇನ್ನು ಮಾರ್ಕೆಟಿಂಗ್ ಉಂಟ ನೋಡ್ಬೇಕಷ್ಟೇ. ಕೃಷಿಯ ಜೊತೆಗೆ ನೀವು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ರಿ, ಹಸು ಸಾಕಣೆ ಈ ಬಗ್ಗೆ? ಹಸು ಸಾಕಣೆ ಒಂದೇ ದನ ಇದೆ ನಮ್ದು. ನಮ್ಗೆ ಅದ್ರಿಂದ ಹಸು ಸಾಕಣೆ ಮಾಡೋದ್ರಿಂದ ಲಾಭ ಇಲ್ದಿದ್ರು ನಮ್ಗೆ ಗೊಬ್ಬರ ಆಗ್ತದೆ. ಗೊಬ್ಬರ ಗ್ಯಾಸ್ ಇದೆ ನಮ್ಗೆ ಮನೆ ಅಡಿಗೆ. ಗೊಬ್ಬರ ಗ್ಯಾಸ್ ಒಂದು ದನದಲ್ಲಿ ನಿಮ್ಗೆ ಗೊಬ್ಬರ ಗ್ಯಾಸ್ ಸಿಗ್ತದೆ? ತುಂಬಾ ಸಿಗ್ತದೆ, ಜಾಸ್ತಿ ಆಗ್ತದೆ. ನಮ್ಗೆ ಒಂದು ಗಂಡ ಹೆಂಡತಿ ಮಕ್ಕಳಿಗೆ ಸಾಕಾಗ್ತದೆ, ಕೊಚ್ಚಕ್ಕಿಯನ್ನ ಮಾಡಿದ್ರು ಸಾಕಾಗ್ತದೆ. ಆಮೇಲೆ ಆಗ ಹಸು ಸಾಕಣೆಯಲ್ಲಿ ಅಂದ್ರೆ ಈಗ ಅದಕ್ಕೆ ಕೊಡಬೇಕಾಗಿರುವಂತಹ ಹಿಂಡಿ ಆಗ್ಬೋದು, ಮೇವು ಆಗ್ಬೋದು, ಈ ಬಗ್ಗೆ ಹೇಳಿ. ನಾವು ಅಂದ್ರೆ ಇಲ್ಲಿ ಹಸಿವುಲು ನಮ್ಗೆ ಬೇಕಾದಷ್ಟು ಸಿಗ್ತದೆ, ನಾವೇ ಕೊಯ್ದು ಹಾಕ್ತೇವೆ. ಆಮೇಲೆ ನೆಟ್ಟು ಬೆಳೆಸಿದ್ದು ಅಥವಾ ಅಲ್ಲ ತೋಟದಲ್ಲಿ ಬೆಳೆಯುವುದು? ನೆಟ್ಟು ಬೆಳೆಸಲಿ, ತೋಟದಲ್ಲಿ ಬೆಳೆಯುವುದು ಉಂಟಲ್ಲ. ಆಮೇಲೆ ರಾಗಿ, ಜೋಳ, ಮತ್ತೆ ಕುರಸಿನ ಹಿಂಡಿ, ಅದೆಲ್ಲ ಬೂಸ ಎಲ್ಲ ಹಾಕ್ತೇವೆ. ಬೈಹುಲ್ಲು ಹಾಕ್ತೇವೆ, ಹೆಚ್ಚ ಇಲ್ಲ. ಅಂದ್ರೆ ಇದು ಹಸಿಲು ತುಂಬಾ ಇರ್ಲಿಕ್ಕೆ ಹೋಗಿ ನಮ್ಗೆ ಹೆಚ್ಚ ಬೇಕಾಗುದಿಲ್ಲ. ನಿಮ್ಮ ಗದ್ದೆಯಲ್ಲಿ ಸಿಗುವ ಬೈಹುಲ್ಲು ಹೊರಗಡೆ ಮಾರಾಟ ಮಾಡ್ತೀರ? ಇಲ್ಲ, ನಮ್ಗೆ ಬೇಕು, ಸ್ವಲ್ಪ ತಗೊಳ್ತೇವೆ. ಮತ್ತೆ ಸಾಕಾಗುದಿಲ್ಲ, ಸಾಕಾಗುದಿಲ್ಲ, ತಗೊಳ್ತೇವೆ, ಮಳೆಗಾಲಕ್ಕೆ ಬೇಕಲ್ಲ. ಆಮೇಲೆ ಬೇಸಿಗೆಯಲ್ಲಿ ತರಕಾರಿ ಕೃಷಿಯನ್ನು ಕೂಡ ಮಾಡ್ತೀರಿ ನೀವು? ಹೌದು, ತರಕಾರಿ ಕೃಷಿ ಮಾಡ್ತೇವೆ. ಈಗ 2 ವರ್ಷ ಆಯ್ತು ಈಗ ಸಾಗುವಳಿ ಬೇಸಾಯ ಮಾಡ್ತಿದ್ದೆ. ಮುಂಚೆ ನಾವು ಬೆಂಡೆ ಹಾಕ್ತಿದ್ದೇವೆ. ಬೆಂಡೆ ಅಂದ್ರೆ ತುಂಬಾ ವರ್ಷ ಒಂದೇ ಬೆಳೆ ಬಂತಲ್ಲ, ಸ್ವಲ್ಪ ನಮ್ಗೆ ರೋಗ ಅಲ್ಲ, ರೋಗ ಅಂದ್ರೆ ಅಷ್ಟು ಬರುದಿಲ್ಲ. ಅಂದ್ರೆ ನಾವು ಪಟ ಪಟ ಸಾರ ಹಾಕ್ತಾ ಬಂದ್ರೆ ರೋಗ ಪಕ್ಕನೆ ಬರುದಿಲ್ಲ. ನಮ್ಗೊಂದು 2-3 ಟ್ರಿಪ್ ಕಾಯಿ ಕೊಯ್ದ್ರೆ ಆಮೇಲೆ ರೋಗ ಬಂದ್ರೆ ಏನೋ ತಲೆಬಿಸಿ ಇಲ್ಲ. ನಮ್ಮ ಅಮೌಂಟ್ ಅಲ್ಲಿ ಆಗ್ತದೆ ಹಾಕಿದ್ದು. ಈಗ ನಮ್ಗೆ ವ್ಯಾಪಾರ ತಕೊಂಡವ್ರು ನಮ್ಗೆ ಅಮೌಂಟ್ ಕೊಡುದಿಲ್ಲ, ಅದೇ ನಮ್ಗೆ ಮಾರುಕಟ್ಟೆ ಸಮಸ್ಯೆ. ಮಾರುಕಟ್ಟೆ ಇಲ್ಲ. ಈ ಬೆಂಡೆ ಎಲ್ಲ ಎಷ್ಟು ಬೆಳಿತೀರಿ ಸಾಮಾನ್ಯ? ಬೆಂಡೆ ದಿನಕ್ಕೆ ಒಂದು ಒಳ್ಳೆ 10 ಗೆದ್ದೆಯಲ್ಲಿ, 10 ಸೆಣಸ ಗೆದ್ದೆಯಲ್ಲಿ ಒಂದು ಒಳ್ಳೆ ಆದ್ರೆ ಒಂದು 20 ಕೆಜಿ 25 ಕೊಯ್ಬಹುದು. ಮಾರಾಟ ಮಾಡುದಂದ್ರೆ ಲೋಕಲ್ ಸಾಲಿಗ್ರಾಮ ಪೇಟೆಗೆ? ಪೇಟೆಗೆ. ಅವ್ರು ತಕ್ಷಣ ದುಡ್ಡು ಕೊಡುದಿಲ್ಲ? ತಕೊಳ್ತಾರೆ, ದುಡ್ಡು ಕೊಡುದಿಲ್ಲ. ದುಡ್ಡು ಕೊಡ್ತಾರ ಅಥವಾ ಒಂದು ವಾರ ಬಿಟ್ಟು? ಅದು ಇನ್ನು 2 ವರ್ಷ ಆದ್ರೂ ಆಯ್ತು ಹೇಗೋ ಅಂತ ಗೊತ್ತಿಲ್ಲ. ನಾವ್ ಏನಾದ್ರು ಬೇರೆ ತರಕಾರಿ ತಂದು ವಜಾ ಮಾಡ್ಕೊಳ್ಬೇಕು ಅವ್ರ ಹತ್ರ. ಮತ್ತೆ ಧಾರಣೆ ಕಮ್ಮಿ. ನಿಮ್ಮವ್ರು ಯಾರಾದ್ರೂ ಒಂದು ಅಂಗಡಿ ಇಟ್ಕೋಬೇಕು ಏನೋ ಗವರ್ಮೆಂಟ್ ಒಂದು ಸಾವಯವದ್ದು ಒಂದ್ ಎಂತಾರು ಎಂತ ಸಂತೆ ಮಾಡಿದ್ರೆ ಆಗ್ಬಹುದು. ಮತ್ತೆ ನಾವು ಊರವರೆಲ್ಲ ಸೇರ್ಕೊಂಡು ಒಂದು ಅಂಗಡಿ ಇಟ್ಕೊಂಡು ಇಟ್ಟುಬಿಟ್ರೆ ಒಳ್ಳೇದಾಗ್ತದೆ. ಅದು ಪ್ರಯತ್ನ ಮಾಡ್ಲಿಲ್ವಾ? ಇನ್ನು ಮಾಡ್ಲಿಲ್ಲ, ಈಗ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಎಂತಾರ ಸ್ತ್ರೀ ಶಕ್ತಿ ಸಂಘಟನೆಗಳಲ್ಲಿ ತುಂಬಾ ಸಂಘಟನೆಗಳೆಲ್ಲ ಇದಾವಪ್ಪ. ಎಲ್ಲ ಯಾರೆಲ್ಲ ತರಕಾರಿ ಬೆಳಿತಾರೆ ಅವ್ರದ್ದೆಲ್ಲ ಒಂದು ಸಂಘಟನೆ ಮಾಡುದು? ಮಾಡ್ಬೋದಿತ್ತು, ನಾವು ಯಾವ ಸಂಘಟನೆಯಲ್ಲಿ ಇಲ್ಲ ಹಾಗೆ. ಇದರಲ್ಲಿ ಅಗತ್ಯವಿದ್ದಾಗ ಮಾಡ್ಬೋದು, ತೊಂದರೆ ಇಲ್ಲ, ಮಾಡ್ಲಿಕ್ಕೆ ಆಗಂತ ಇಲ್ಲ. ಸರಿ, ಈಗ ಸಾಲಿಗ್ರಾಮ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾಗಿ ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಒಂದು ಜವಾಬ್ದಾರಿ ಏನಿದೆ ಅಂದ್ರೆ ಎಲ್ಲ ವಾರ್ಡಿನ ಎಂತ ಸಮಸ್ಯೆ ಬಂದ್ರು ನಾವು ಅವರಿಗೆ ಕೂಡಲೇ ಸ್ಪಂದನೆ ಕೊಡ್ಬೇಕಾಗ್ತದೆ. ಈಗ ಮತ್ತೆ ನಮ್ದು ಒಂದು ಕಸದ ವಿಲೇವಾರಿ ತುಂಬಾ ಕಷ್ಟ, ಕಸ ಅದೇ ದೊಡ್ಡ ಸಮಸ್ಯೆ ನಮ್ಗೆ. ಅದನ್ನು ಈಗ ನಾವು ಸಂಗ್ರಹ ಮಾಡ್ತೇವೆ, ಅದನ್ನು ಎಂತ ಮರುಬಳಕೆ ಮಾಡುವುದು ಅಂತ ನಮ್ಗೆ ಇನ್ನು ಹೇಗಂತ ಇನ್ನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ ಹೇಗೆ ಮಾಡಬಹುದು ಏನು ಅಂತ. ಈಗ ಈ ಸಾಲಿಗ್ರಾಮ ಪಟ್ಟಣದಲ್ಲಿ ಎಷ್ಟರ ಮಟ್ಟಿಗೆ ಕಸ ಸಂಗ್ರಹ ಆಗ್ತದೆ? ನಮ್ದು ಈಗ 4 ಗಾಡಿ ಇದೆ, 4 ಗಾಡಿಯಲ್ಲೂ ಕಸ ತಂದು ತುಂಬಾ ಸ್ಟಾಕ್ ಆಗಿದೆ. ಒಂದ್ಸಲ ಫುಲ್ ನಾವು ಉಡುಪಿ ಪುರಸಭೆ ಕೊಡ್ತು, ಈಗ ಫುಲ್ ಪುನಃ ಆಗಿದೆ. ಒಂದ್ಸಲಕ್ಕೆ ಒಂದು 40 ಲೋಡ್ ಹೋಯ್ತು, 40 ಲಾರಿ ಇನ್ನೀಗ ತೆಗೆದು 40 ಲಾರಿ ಇದೆ. ಈಗ ನಾವು ಮತ್ತೆ ಬೇಲಿಂಗ್ ಮಿಷಿನ್ ತಕೊಂಡಿದ್ದೇವೆ. ನಮ್ಗೆ ಕಸ ವಿಂಗಡಣೆ ಮಾಡ್ಲಿಕ್ಕೆ ಜನ ಸಾಕಾಗುದಿಲ್ಲ. 30-20 ಮಂದಿ ಪೌರ ಕಾರ್ಮಿಕ ಇದ್ದಾರೆ ನಮ್ಗೆ, ಆದ್ರೆ ಜನ ಸಾಕಾಗುದಿಲ್ಲ. ಅದನ್ನು ವಿಂಗಡಣೆ ಮಾಡಿ ನಾವು ಅದರಲ್ಲಿ ಅಮೌಂಟ್ ಪಡಿಬಹುದು, ಪಡ್ಲಿಕ್ಕೆ ಆಗುದಿಲ್ಲ ಏನಿಲ್ಲ. ಅದು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೇವೆ ನಾವೀಗ. ಈ ಕಸ ಸಂಗ್ರಹಿಸುವ ಹಂತದಲ್ಲಿ ಈ ವಿಂಗಡಣೆ ಮಾಡುವುದಕ್ಕೆ ಪ್ರೇರೇಪಣೆ ಮಾಡುದಿಲ್ವ ಅಂದ್ರೆ ಅದರಲ್ಲಿ ಈಗ ಎಲ್ಲ ಪ್ಲಾಸ್ಟಿಕ್ ಬೇರೆ ಬೇರೆ ಮಾಡಿ ಕೊಡ್ಬೇಕಾಗ್ತದಂತೆ. ಈಗ ಜರ್ದ ಇದು ಮತ್ತೆ ಇದರ ಚಾಕ್ಲೇಟ್ ಬೇರೆ, ಹಾಲು ಪ್ಯಾಕೆಟ್ ಬೇರೆ, ಅದರ ಮರುಬಳಕೆ ಆಗುದು ಬೇರೆ, ಇದು ಬೇಕೆ. ನಾವು 2-3 ಹಂತದಲ್ಲಿ ವಿಂಗಡಣೆ ಮಾಡಬೇಕಾಗ್ತದೆ. ಅದು ವಿಂಗಡಣೆ ಮಾಡುವಂತ ಮಿಷನ್ ಒಂದು ಉಂಟಂತೆ, ಅದನ್ನು ತಂದ್ರೆ ನಮ್ಗೆ ಕಸ ಸಮಸ್ಯೆ ದೊಡ್ಡಾಗ್ಲಿಕ್ಕಿಲ್ಲ. ನಾವು ಅದನ್ನ ರಾಶಿ ರಾಶಿ ಕಟ್ಟುದಿಲ್ಲ, ಬೇಲಿಂಗ್ ಮಿಷಿನ್ ಅಂತ ಬಂದಿದೆ, ಅದನ್ನು ತುಂಬಾ ಒಂದು ಪ್ರೆಸ್ ಮಾಡಿ ಇಡ್ತೇವೆ. ಅದನ್ನ ಈಗ ಬೇರೆ ಫ್ಯಾಕ್ಟರಿ ಅವರು ಬಂದು ತಗೊಂಡು ಹೋಗ್ತಾರಂತೆ.